ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಆಗುವ ಅನುಕೂಲಗಳನ್ನು ಕುರಿತು ಚಳ್ಳಕೆರೆಯ ಎಸ್ ಪ್ರಸಾದಮೂರ್ತಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆಯ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಪ್ರಸಾದ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಇದರಿಂದ ಯಾವ ರೀತಿ ಪ್ರಯೋಜನ ಪಡ್ಕೋಬೇಕು ರೈತ ಬಾಂಧವರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಪ್ರಸಾದ್ ಮೂರ್ತಿ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಪ್ರಸಾದ್ ಮೂರ್ತಿ ಅವರೇ, ನೀವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ರ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನನ್ನ ಹೆಸರು ಬಂದು ಪ್ರಸಾದ್ ಮೂರ್ತಿ ಅಂತ ಸರ್. ನಾನು ಶ್ರೀ ಚೆಲಮೇರು ರುದ್ರಸ್ವಾಮಿ ರೈತ ಉತ್ಪಾದಕ ಸಂಸ್ಥೆ ಚೆನ್ನಮ್ಮನಕಟ್ಟೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಹಿಂದೆ ನಾನು ಕಳೆದ 25 ವರ್ಷ ಮೈರಡ ಸಂಸ್ಥೆನಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಮತ್ತೆ ಸಾಣಿಕೆರೆ ಹಾಗೂ ನಾಯಕನಟ್ಟಿ ರೈತ ಉತ್ಪಾದಕ ಸಂಸ್ಥೆನಲ್ಲೂ ಸಹ ಕೆಲಸ ಮಾಡಿದ ಒಂದು ಅನುಭವ ಇದೆ ಸರ್. ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ನಿಮ್ ಕೆಲಸ ಏನಿರುತ್ತೆ ಸರ್? ಸರ್, ಇದರಲ್ಲಿ ವಿಶೇಷವಾಗಿ ಸರ್, ಈಗ ನಾನು ಪ್ರಾರಂಭಿಕ ಹಂತದಲ್ಲಿ ರೈತ ಉತ್ಪಾದಕ ಸಂಸ್ಥೆ ಒಂದು ರಚನೆ ಮತ್ತು ಅದರ ಒಂದು ಅನುಷ್ಠಾನ ಹೆಂಗೆ ಅನ್ನೋದನ್ನ ನಾನೀಗ ಸ್ಪಷ್ಟಪಡಿಸ್ತೀನಿ ಸರ್. ಈಗಾಗಲೇ ನಿಮಗೆ ತಿಳಿದಂತೆ ರೈತ ಉತ್ಪಾದಕ ಸಂಸ್ಥೆ ರೈತರು ಬೆಳೆದಂತ ಕೃಷಿ ಉತ್ಪನ್ನಗಳಿಗೆ ಒಂದು ಸೂಕ್ತವಾದ ಬೆಲೆ ಇಲ್ಲ ಸರ್. ಆ ಬೆಲೆ ಸಿಗದೇ ಇರೋದ್ರಿಂದ ಒಂದು ಪರಿಪೂರ್ಣವಾದಂತ ಒಂದು ಇಳುವರಿನೂ ಕೂಡ ಪಡೆಯಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ರೈತರಿಗೆ ಒಂದು ಅರಿವಿನ ಕೊರತೆ ಇದೆ, ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಲಿಕ್ಕೆ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆ ಸರ್. ಮತ್ತೆ ಅತಿ ಕಡಿಮೆ ಇಳುವರಿ ಕಂಡು ಬರ್ತದೆ, ಜೊತೆಗೆ ಸಾಕಷ್ಟು ಮಾರುಕಟ್ಟೆ ಮೂಲಸೌಕರ್ಯದ ಕೊರತೆ, ಮತ್ತೆ ಮಧ್ಯವರ್ತಿಗಳ ನಿರಂತರ ಹಸ್ತಕ್ಷೇಪ, ಮತ್ತೆ ರೈತರ ಒಂದು ಸಂಘಟನೆಗಳು ಸೂಕ್ತವಾದ ಸಂಘಟನೆ ಇಲ್ಲದೆ ಇರೋದ್ರಿಂದ ರೈತರಿಗೆ ಆ ಒಂದು ಬೆಳೆದಂತ ಬೆಳೆಗೆ ಸೂಕ್ತವಾದ ಮಾರುಕಟ್ಟೆ ಇಲ್ಲದೆ ಅವರಲ್ಲಿ ವಿಫಲರಾಗಿದ್ದಾರೆ ಸರ್. ಇದನ್ನ ಒಂದು ಮೂಲ ಉದ್ದೇಶ ಇಟ್ಕೊಂಡು ಭಾರತ ಸರ್ಕಾರದವರು ಒಂದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಸರ್. ಇದೇನಂತಾರೆ, ರೈತ ಉತ್ಪಾದಕ ಸಂಸ್ಥೆ ಅಂತ. ಈ ಒಂದು ಸಂಸ್ಥೆನ ಕಂಪನಿ ಆಕ್ಟಲ್ಲೂ ಕೂಡ ನೋಂದಣಿ ಮಾಡಿಸ್ಬೋದು, ಸೊಸೈಟಿ ಸಹಕಾರ ಸಂಘದ ಅಡಿನಲ್ಲೂ ಕೂಡ ನೋಂದಣಿ ಮಾಡಿಸ್ಬೋದು ಸರ್. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ರೈತ ಉತ್ಪಾದಕ ಸಂಸ್ಥೆನ ಕಂಪನಿ ಕಾಯ್ದೆ 2013 ಅಥವಾ ಕೋಆಪರೇಟಿವ್ ಸೊಸೈಟಿ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸೋದ್ರ ಮೂಲಕ ರೈತರನ್ನ ಸಂಘಟನೆ ಮಾಡೋದು ಮತ್ತು ಅವರ ಒಂದು ಸಾಮರ್ಥ್ಯನ ಬಲವರ್ಧನೆಗೊಳಿಸೋ ಮೂಲಕ ಸಾಮೂಹಿಕವಾಗಿ ಅವ್ರದ್ದು ಬೆಳೆದಂತ ಬೆಳೆಗೆ ಮಾರುಕಟ್ಟೆನ ಒದಗಿಸೋದು ರೈತ ಉತ್ಪಾದಕ ಸಂಸ್ಥೆಯ ದೂರದೃಷ್ಟಿಯಾಗಿದೆ, ಅದು ಮೂಲ ದೂರದೃಷ್ಟಿಯಾಗಿದೆ. ಇದ್ರ ಜೊತೆಗೆ ಅವರು ಏನು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತೀವಿ, ಬೆಳೆದಂತ ವ್ಯವಸಾಯದ ಒಂದು ಖರ್ಚು ಕಡಿಮೆ ಮಾಡೋಂಥದ್ದು, ಮತ್ತೆ ಕಡಿಮೆ ಖರ್ಚಲ್ಲಿ ಬೇಸಾಯನ ಕೈಗೊಳ್ಳೋಂಥದ್ದು ಇರ್ಬೋದು, ಸುಸ್ಥಿರ ಸಂಪನ್ಮೂಲಗಳ ಬಳಕೆ ಆಗಿರ್ಬೋದು, ಅವ್ರು ಬೆಳೆದಂಥ ಉತ್ಪನ್ನಗಳಿಗೆ ಹೆಚ್ಚಿನ ಲಾಭ ಪಡೆಯೋದು, ಇದರ ಒಂದು ಸಾಮೂಹಿಕ ಪ್ರಕ್ರಿಯೆಯಿಂದ ಗುರಿನ ಸಾಧಿಸುವಂಥದ್ದಾಗಿದೆ ಸರ್. ಇದು ನಮ್ಮ ಒಂದು ರೈತ ಉತ್ಪಾದಕ ಕಂಪನಿಯ ದೂರದೃಷ್ಟಿಯಾಗಿದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಒಂದು ಕ್ಲಸ್ಟರ್ ಅಂತ ಬರುತ್ತೆ ಸರ್. ಈಗ ಉದಾಹರಣೆಗೆ ಪರಶುರಾಂಪುರ ಹೋಬಳಿನ ಒಂದು ಕ್ಲಸ್ಟರ್ ಅಂತ ತಗೊಂಡು ಅದರಲ್ಲಿ ಒಂದು 10 ರಿಂದ 12 ಹಳ್ಳಿನಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು 20 ಜನ ಸದಸ್ಯರಿರ್ತಕ್ಕಂಥ ರೈತ ಆಸಕ್ತ ಗುಂಪನ ರಚನೆ ಮಾಡ್ಕೊಳ್ಬಹುದು. ಆ ರೈತ ಆಸಕ್ತ ಗುಂಪನ ರಚನೆ ಮಾಡ್ಕೊಳ್ಳೋದ್ರ ಜೊತೆಗೆ ಷೇರು ಸಂಗ್ರಹಣೆ ಮಾಡೋಂಥದ್ದು, ರೈತ ಉತ್ಪಾದಕ ಕಂಪನಿಗೆ ಷೇರು ಸಂಗ್ರಹಣೆ ಮಾಡೋಂಥದ್ದು. ಒಂದು ಹಳ್ಳಿನಲ್ಲಿ ಕನಿಷ್ಠ 150 ರಿಂದ 200 ರೈತರಿತ್ತು ಅಂತಂದ್ರೆ ಎಲ್ಲಾ ರೈತರು ಕೂಡ ಇದರಲ್ಲಿ ಷೇರ್ನ ಸಂಗ್ರಹಣೆ ಮಾಡೋಂಥದ್ದು, ಮಾಡದಂತ ಷೇರು ಸಂಗ್ರಹಣೆ ಒಟ್ಟು ಒಂದು 10 ರಿಂದ 12 ಹಳ್ಳಿನಲ್ಲಿ ಕನಿಷ್ಠ 1,000 ರಿಂದ 1.5 ಸಾವಿರ ಜನ ರೈತರ ಷೇರು ಸಂಗ್ರಹಣೆ ಮಾಡ್ತು ಅಂತಂತಂದ್ರೆ ಒಂದು ಷೇರ್ ವ್ಯಾಲ್ಯೂ ಬಂದು 1,000 ರೂಪಾಯಿ ಆಗಿರ್ತದೆ. ಒಟ್ಟು 1,500 ರೈತರಿಗೆ ಒಂದು 15 ಲಕ್ಷ ಹಣ ಸಂಗ್ರಹಣೆ ಆಯ್ತು ಅಂತಂದ್ರೆ, ಅದ್ರ ಮುಖಾಂತರ ಸರ್ಕಾರನು ಕೂಡ ಅಂತಂದ್ರೆ ಜಲಾನಯನ ಇಲಾಖೆ ಕೃಷಿ ಇಲಾಖೆಯವರು ಕನಿಷ್ಠ ಅಂತಂದ್ರೆ ಅದರ ಒಂದು ಕಾರ್ಯಚಟುವಟಿಕೆ ನೋಡಿ 10 ಲಕ್ಷ ರೂಪಾಯಿನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಡ್ತಾರೆ ಸರ್. ಈ 15 ಲಕ್ಷ ಜೊತೆಗೆ ಅದಾದ ನಂತರ ಭಾರತ ಸರ್ಕಾರದ SFAC ಅಂತಾರೆ ಸರ್, ಸ್ಮಾಲ್ ಫಾರ್ಮರ್ ಅಗ್ರಿ ಬಿಸಿನೆಸ್ ಕನ್ಸೋರಿಯಂ ಅಂತ ಹೇಳ್ತಾರೆ, ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಒಕ್ಕೂಟ ಇದೆ. ಅವರು ಕೂಡ ಇದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಒಂದು ಸಂಸ್ಥೆಗೆ 10 ರಿಂದ 15 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ಕೊಡ್ತಾರೆ ಸರ್. ಒಟ್ಟು ಈ ಒಂದು ಎಲ್ಲಾ ಹಣನು ಕ್ರೋಢೀಕರಣ ಮಾಡ್ಕೊಂಡು ಆ ಒಂದು ಕಂಪನಿ ಮುಖಾಂತರ ರೈತರಿಗೆ ಬೇಕಾದಂತ ಇನ್ಪುಟ್ ಸಪ್ಲೈ ಅಂತ ಹೇಳ್ತಾರೆ. ಉದಾಹರಣೆಗೆ ಅವರು ಪ್ರಾರಂಭಿಕ ಹಂತದಲ್ಲಿ ಅವರು ಬಿತ್ತನೆ ಮಾಡ್ಲಿಕ್ಕೆ ಬೀಜ ಬೇಕು, ಗೊಬ್ಬರ ಬೇಕು, ಔಷಧಿ ಬೇಕು, ಮತ್ತೆ ಪರಿಕರ ಬೇಕು, ಈ ಎಲ್ಲಾ ಸೇವೆನೂ ಕೂಡ ರೈತ ಉತ್ಪಾದಕ ಕಂಪನಿ ಮುಖಾಂತರನೇ ಅವರಿಗೆ ಒದಗಿಸುವಂಥದ್ದು. ತದನಂತರ ಪ್ರಮುಖವಾಗಿ ಅವರಿಗೆ ಮಾರುಕಟ್ಟೆ ಇಂಪಾರ್ಟೆಂಟ್, ಅವ್ರು ಬೆಳೆದಂತ ಬೆಳೆಗೆ ಉದಾಹರಣೆಗೆ ಈ ನಮ್ಮ ಭಾಗದಲ್ಲಿ ಶೇಂಗಾ ಮತ್ತು ಈರುಳ್ಳಿ ಹೆಚ್ಚಿನ ರೀತಿಯಲ್ಲಿ ಬೆಳೆ ಬೆಳೀತಿದ್ರೆ ಆ ಬೆಳೆಗೆ ಸೂಕ್ತವಾದ ಮಾರುಕಟ್ಟೆ ಕಲ್ಪಿಸಬೇಕು. ಸೂಕ್ತವಾದ ಮಾರುಕಟ್ಟೆ ಅಂತಂತಂದ್ರೆ ಆಯಾ ಹಳ್ಳಿಗೆ ನಾವು ಬೈಯರ್ಸ್ನ ಏನು ಆ ಒಂದು ಬೆಳೆನ ಕೊಂಡ್ಕೋತಾರೆ, ಉದಾಹರಣೆಗೆ ಶೇಂಗಾ ಆಗ್ಬೋದು ಅಥವಾ ಈರುಳ್ಳಿನ ಕೊಂಡ್ಕೊಳ ಅಂತ ಬೈಯರ್ಸ್ನ ನಾವೇ ಐಡೆಂಟಿಫೈ ಮಾಡಿ ಗುರುಸಿ ಅವ್ರನ್ನ ಆ ಗ್ರಾಮಕ್ಕೆ ಬಂದು ಕಂಪನಿ ಮುಖಾಂತರ ರೈತರ ಒಟ್ಟಿಗೆ ಚರ್ಚೆ ಮಾಡಿ ಅವರು ಬೆಳೆದಂತ ಬೆಳೆಗೆ ಅವರೇ ಒಂದು ಮಾರುಕಟ್ಟೆ ಏನಿದೆ ಇವತ್ತು ಮಾರುಕಟ್ಟೆ ದರ ಅದನ್ನ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡಿ ರೈತರೇ ಅವರು ಬೆಳೆದ ಬೆಳೆಗೆ ಸೂಕ್ತವಾದ ಒಂದು ಬೆಲೆನ ಕೇಳುವಂತ ಒಂದು ವಿಧಾನ ಆಗಿರ್ತದೆ ಸರ್. ಒಂದ್ ವೇಳೆ ಅವನಿಗೆ ಆ ಸಂದರ್ಭದಲ್ಲಿ ಆ ರೇಟ್ ಒಪ್ಪಿಗೆ ಆಗ್ಲಿಲ್ಲ ಅಂತಂದ್ರೆ ಆ ಒಂದು ಬೆಳೆದಂತ ಬೆಳೆ ಅವ್ರ ಮನೆಯಲ್ಲೇ ಇರುತ್ತೆ, ತದನಂತರ ಮಾರ್ಕೆಟ್ ರೇಟ್ ಏನ್ ಇರ್ತದೆ ಆ ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡಿ ಅವರು ಬೈಯರ್ಸ್ ಜೊತೆ ಮಾಡುವಂತ ಒಂದು ವ್ಯವಸ್ಥೆನ ನಮ್ಮ ಒಂದು ಕಂಪನಿ ಕಲ್ಪಿಸಿಕೊಡುತ್ತದೆ. ಇದು ನಮ್ಮ ಪ್ರಮುಖವಾದ ಒಂದು ಉದ್ದೇಶ ಆಗಿರ್ತದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಈ ತರ ರೈತ ಉತ್ಪಾದಕ ಸಂಸ್ಥೆಗಳು ಎಷ್ಟಿದಾವೆ? ಸುಮಾರು ಕನಿಷ್ಠ ಅಂತಂದ್ರೆ ಸರ್ ಆರ್ ತಾಲೂಕಲ್ಲಿ ಇದರಲ್ಲಿ ಒಂದು ನಬಾರ್ಡ್ನವರು ಕೂಡ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಕೃಷಿ ಇಲಾಖೆಯವರು ಮತ್ತೆ ಜಲಾನಯನ ಇಲಾಖೆಯವರ ಒಂದು ಸಹಯೋಗದಲ್ಲೂ ಕೂಡ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರೆ ಕನಿಷ್ಠ ನಮ್ಮ ಒಂದೊಂದು ತಾಲೂಕಲ್ಲಿ ಎಲ್ಲಾ ಕ್ಲಸ್ಟರ್ ಅಲ್ಲೂ ಕೂಡ ಒಂದೊಂದು ರೈತ ಉತ್ಪಾದಕ ಸಂಸ್ಥೆ ಇದೆ. ಇವಾಗ 20-25 ರೈತ ಉತ್ಪಾದಕ ಸಂಸ್ಥೆಯವರು ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಸರ್. ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕನಿಷ್ಠ 1,000 ಜನ ರೈತರು ಒಂದ್ ಕಡೆ ನೋಂದಣಿಯಾಗಿದ್ದಾರೆ, ಷೇರ್ದಾರ ಆಗಿದ್ದಾರೆ. ಈಗಾಗಲೇ ನನಗೆ ತಿಳಿದಂಗೆ ನಮ್ಮ ಡಿಸ್ಟಿಕ್ ಅಲ್ಲಿ ಒಂದು 20-25 ರೈತ ಉತ್ಪಾದಕ ಸಂಸ್ಥೆ ಇರೋದ್ರಿಂದ ಕಲೆಕ್ಟಿವ್ ಆಗಿ ಒಂದು 25,000 ಜನ ರೈತರು ಒಂದ್ ಕಡೆ ಒಗ್ಗೂಡ ಅಂತ ಒಂದು ಅವಕಾಶ ಕಲ್ಪಿಸಿದೆ ಸರ್ ಇದರಿಂದ. ಈಗ ಸಾಕಷ್ಟು ಸಹಕಾರ ಸಂಘಗಳಿದಾವೆ, ಹಾಲು ಉತ್ಪಾದಕರ ಸಹಕಾರ ಸಂಘ, ರೈತ ಸಹಕಾರ ಸಂಘಗಳು, ಇಂತ ಅದಕ್ಕೂ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗೂ ಏನ್ ವ್ಯತ್ಯಾಸ ಅಂತೀರ ಸರ್? ಇದು ಕಂಪನಿ ಆಗ್ತಲ್ಲಿ ಅಥವಾ ಏನು ಕೋಆಪರೇಟಿವ್ ಇದರಲ್ಲಿ ನೋಂದಣಿ ಮಾಡೋದ್ರಿಂದ ಸರ್ ರೈತರು ಬೆಳೆದಂತ ಬೆಳೆಗೆ ಈ ಕಂಪನಿ ಯಾರ್ದು ಅಲ್ಲ ಸರ್, ಇದನ್ನ ಯಾರು ಕೂಡ ಹೊರಗಡೆಯವ್ರು ನೋಡ್ಕೊಳ್ಳಲ್ಲ. ಸ್ವಲ್ಪ ಅಲ್ಪ ಮಟ್ಟಿಗೆ 2 ವರ್ಷಗಳ ಕಾಲ ಸರ್ಕಾರದವರು ಸ್ವಲ್ಪ ಅದನ್ನ ರೈತರಿಗೆ ಬಲವರ್ಧನೆ ಗಳಿಸೋದ್ರ ಮುಖಾಂತರ ಸ್ವಲ್ಪ ಆರ್ಥಿಕ ಸಹಾಯ ನೀಡ್ತಾರೆ. ಅದಾದ ನಂತರ ಆ ಒಂದು ಕಂಪನಿನೇ ಸುಸ್ಥಿರವಾಗಿ ನಿಂತ್ಕೋಬೇಕು ಅಂತಂದ್ರೆ ಕೆಲವು ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡು ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ರೈತರಿಗೆ ಷೇರುದಾರರಿಗೆ ಸೂಕ್ತವಾದ ಮಾರುಕಟ್ಟೆ ಕಲ್ಪಿಸ್ಕೊಡೋದು, ಇನ್ಪುಟ್ ಸಪ್ಲೈ ಮಾಡೋದು, ಮತ್ತೆ ಅವ್ರು ಎಲ್ಲೂ ಕೂಡ ಹೊರಗಡೆ ಹೋಗದಿದ್ದಂಗೆ ಅವ್ರಿಗೆ ರೈತರಿಗೆ ಬೇಕಾದಂತ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕಂಪನಿ ಮುಖಾಂತರನೇ ಒದಗಿಸ್ಕೊಡೋಂಥದ್ದು. ಇಲ್ಲಿ ತೀರ್ಮಾನ ಮಾಡೋರು ರೈತರೇ, ಮತ್ತೆ ಆ ನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಸರ್, ಅದನ್ನ ರೈತರೇ ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅವರು ಅವ್ರ ರೈತರ ಪ್ರತಿನಿಧಿಗಳಾಗಿ ಕೆಲಸ ನಿರ್ವಹಿಸ್ತಾರೆ, ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಅಂತ ಇರ್ತಾರೆ. ಇವರ ನಡುವೆ ರೈತರಿಗೆ ಬೇಕಾದಂತ ಸಕಲ ಸೌಲಭ್ಯ ಸೌಕರ್ಯನ ಕಲ್ಪಿಸ್ಕೊಡ ಅಂತದ್ದೇ ಇದರ ಒಂದು ಮೂಲ ಉದ್ದೇಶ ಸರ್. ಇದ್ರದ್ದು ಈಗ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ 1,000 ಜನ ಷೇರ್ದಾರ ಇರಬೇಕು ರೈತರು ಅಂತ ಹೇಳ್ತೀರಾ. ರೈತರು ಈಗ ಸಾಕಷ್ಟು ಬೇರೆ ಬೇರೆ ಒಂದು ಪ್ರೈವೇಟ್ ಕಂಪ್ನಿಗಳು ಬಂದ್ಬಿಟ್ಟು ರೈತರು 1,000 ರೂಪಾಯಿ ಷೇರ್ ಹಾಕಿದಾಗ ಅದನ್ನೆಲ್ಲ ತುಂಬಾ ಮಿಸ್ ಯೂಸ್ ಮಾಡ್ಕೊಂಡು ಅಥವಾ ಅದ್ರ ಬಗ್ಗೆ ಒಂದು ನಂಬಿಕೆ ಬರೋದು ಕಷ್ಟ ಅಂತದ್ರಲ್ಲಿ ರೈತರ ಮನವೊಲಿಸಿ ಒಂದು ಷೇರ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಆ ನಿಟ್ಟಿನಲ್ಲಿ ಏನ್ ಯಾವ ತರ ಕೆಲಸ ನಿರ್ವಹಿಸ್ತಾ ಇದ್ರಿ? ನಾವು ಪ್ರಾರಂಭಿಕ ಹಂತದಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಗ್ರಾಮ ಮಟ್ಟದಲ್ಲಿ ಒಂದು ಸಭೆ ಮಾಡ್ತೀವಿ. ಆ ಒಂದು ಕಂಪನಿಯ ಮೂಲ ಉದ್ದೇಶ ಮತ್ತೆ ಗುರಿ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ. ಎರಡನೇದಾಗ ಆ ಕಂಪನಿ ಬಂದ ಸರ್ ಯಾರು ಹೊರಗಡೆಯವರು ಅದನ್ನ ನಿರ್ವಹಣೆ ಮಾಡೋದಿಲ್ಲ, ಅಲ್ಲೇ ಅವರೇ ಸೂಕ್ತವಾಗಿ ಆಯ್ಕೆ ಮಾಡ್ತಕ್ಕಂತ ನಿರ್ದೇಶಕರು ಇರ್ತಾರೆ ಅವ್ರ ಗ್ರಾಮದವರೇ. ಮತ್ತೆ ಅಲ್ಲೇ ಕೂಡ ಕಂಪನಿ ಆಗ್ತಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಆ ವ್ಯಾಪ್ತಿನಲ್ಲೇ ಕಚೇರಿನೂ ಕೂಡ ಇರುತ್ತದೆ. ಕಚೇರಿ ಜೊತೆಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ವ್ಯವಹಾರ ದಾಖಲೆಗಳೆಲ್ಲ ಅಲ್ಲೇ ಇರೋದ್ರಿಂದ ಅವ್ರ ಕಣ್ಮುಂದೆನೆ ಇರೋದ್ರಿಂದ ಇದರಲ್ಲಿ ಯಾವುದೇ ವಿಧವಾದ ದುರುಪಯೋಗ ಆಗುವ ಪ್ರಶ್ನೆನೇ ಇಲ್ಲ ಸರ್. ಬೇರೆ ರೀತಿಯಲ್ಲಿ ಈಗ ಉದಾಹರಣೆಗೆ ಅನೇಕ ಚಿಟ್ ಫಂಡ್ ಇವೆಲ್ಲ ಕೂಡ ಮಿಸ್ಯುಟಿಲೈಸ್ ಆಗಿದೆ. ಅವ್ರೇನು ಅಂತಂದ್ರೆ ಅಲ್ಲಿ ಬರ್ತಾರೆ, ಹಣ ಕಟ್ಸ್ಕೊಳ್ತಾರೆ, ಹೊರಗಡೆ ಹೋಗ್ತಾರೆ. ಬಟ್ ಇದು ಆ ರೀತಿ ಇಲ್ಲ. ಆ ಕಾರ್ಯವ್ಯಾಪ್ತಿ, ಆ ಯೋಜನೆ, ಈ ಯೋಜನೆ ಆ ಗ್ರಾಮದ ವ್ಯಾಪ್ತಿನಲ್ಲೇ ಇರೋದ್ರಿಂದ, ಆಫೀಸ್ ಕೂಡ ಇರೋದ್ರಿಂದ ರೈತರಿಗೆ ಏನು ಅಂತಂದ್ರೆ ಮೊದಲನೇದಾಗಿ ಇದು ನಮ್ಮ ಕಂಪನಿ ಅನ್ನೋ ಒಂದು ಮನೋಭಾವನ ನಾವು ಅವ್ರಿಗೆ ಫಸ್ಟ್ ಮನವರಿಕೆ ಮಾಡ್ತೀವಿ. ಅದಾದ ನಂತರ ಅವ್ರಿಗೆ ಏನು ಆ ಕಂಪನಿಯ ಪೂರ್ಣ ಉದ್ದೇಶ ಏನು ಅಂದ್ಬಿಟ್ಟು ಪ್ರತಿ ಹಳ್ಳಿನಲ್ಲೂ ಕೂಡ ನಾವು ಒಂದು ಅವೇರ್ನೆಸ್, ತಿಳುವಳಿಕೆಯನ್ನು ಮೂಡಿಸೋದ್ರಿಂದ ಅವ್ರಿಗೆ ಆ ಕಂಪನಿ ಮೇಲೆ ವಿಶ್ವಾಸ ಮೂಡುತ್ತೆ ಸರ್. ಅದರಿಂದ ಅದಾದ ನಂತರ ಬೇರೆ ಕಡೆ ಕಂಪ್ನಿಗಳಿದ್ದೇವೆ, ಅಲ್ಲಿಗೆ ಆಯ್ದ ಆಸಕ್ತಿ ರೈತರನ್ನ ಒಂದು ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡೋಗಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದಿರ್ಬೋದು, ಬೇರೆ ಬೇರೆ ನಿಟ್ಟಿನಲ್ಲಿ ಸಭೆ, ತರಬೇತಿ, ಸಮಾರಂಭಗಳಿಗೆ ಹಾಜರುಪಡಿಸೋಂಥರಿದ್ರು ಅದ್ರ ಮುಖಾಂತರ ವಿಶ್ವಾಸ ಮೂಡಿಸಿ ಆ ನಂತರ ಅವರು ಷೇರ್ದಾರರಾಗಲಿಕ್ಕೆ ಮನವೊಲಿಸ್ತೀವಿ ಸರ್. ಈಗಾಗಲೇ ನಮ್ಮ ಒಂದು ಕಾರ್ಯವ್ಯಾಪ್ತಿನಲ್ಲಿ 500 ಜನಕ್ಕೂ ಹೆಚ್ಚಿನ ಒಂದು ಷೇರ್ದಾರರು ಷೇರ್ ಕಟ್ಕೊಂಡಿದ್ದಾರೆ. ಈಗ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಇನ್ಪುಟ್ ಸಪ್ಲೈ, ಗೊಬ್ಬರ ಆಗ್ಬೋದು ಅವ್ರ ಸೀಸನ್ಗೆ, ಔಷಧಿ ಆಗ್ಬೋದು, ಮತ್ತು ಅವ್ರು ಬೇಕಾದಂಥ ಟಾರ್ಪಲ್ ಆಗ್ಬೋದು, ಇವನ್ನ ಕ್ವಾಲಿಟಿ ಗುಣಮಟ್ಟದ ಒಂದು ಪರಿಕರನ್ನು ಒದಗಿಸೋದ್ರ ಜೊತೆಗೆ ಅವರ ಡೋರ್ ಡೆಲಿವರಿ ಏನು ಅವ್ರ ಊರ್ ಮುಂದ್ಗಡೆನೆ ಸಿಗೋದ್ರಿಂದ ಅವ್ರಿಗೆ ಇದರಲ್ಲಿ ವಿಶ್ವಾಸ ಚೆನ್ನಾಗಿ ಬೆಳೆದಿದೆ ಸರ್. ಈಗ ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಇಷ್ಟೊಂದೆಲ್ಲ ಅನುಕೂಲಗಳಿದಾವೆ ರೈತರಿಗೆ, ಯಾಕೆ ರೈತರು ಈ ತರ ಶೇರ್ ಕಟ್ಲಿಕ್ಕೆ ಆಸಕ್ತಿ ತೋರಿಸ್ತಲ್ಲ? ಇನ್ನು ಹೆಚ್ಚು ರೈತರು, ಈಗ ನೀವು ಹೇಳ್ದಂಗೆ ಒಂದು 1000 ಜನ ಗುರಿ ಇದ್ರೆ ಇನ್ನು ಹೆಚ್ಚು ಜನ ರೈತರು ಈ ಶೇರ್ ಕಟ್ಟಿ ಇದನ್ನ ಬೆಳೆಸ್ತಾ ಹೋದ್ರೆ ಇನ್ನು ಹೆಚ್ಚು ಅನುಕೂಲಗಳು ಪಡ್ಕೋಬಹುದಲ್ಲ, ಯಾಕೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ರೈತರಿಗೆ? ಸರ್, ಈಗ ಅವ್ರಿಗೆ ಈ ಕಂಪನಿ ಬಗ್ಗೆ ಈಗ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ ಸರ್. ಆ ಕಂಪನಿಯ ಕಾರ್ಯವ್ಯಾಪ್ತಿನಲ್ಲಿ ಸೇವೆಗಳನ್ನ ಕೊಡೋದು ನೋಡ್ಬಿಟ್ಟು, ಷೇರುದಾರರು ಕೊಡೋ ಸೇವೆನ ನೋಡ್ಬಿಟ್ಟು ತದನಂತರ ನಾನು ಯಾಕೆ ಈ ಕಂಪನಿನಲ್ಲಿ ಷೇರುದಾರರು ಆಗಬಾರ್ದು ಅನ್ನೋ ಒಂದು ಆಸಕ್ತಿ ಈಗ ಹುಟ್ಟುತ್ತಾ ಇದೆ ಸರ್. ಬರ್ತಾ ಬರ್ತಾ ಈಗೇನು ಈ ಹಿಂದೆ ಸ್ವಸಹಾಯ ಸಂಘಗಳು ಹೆಂಗೆ ಒಂದು ಕ್ರಾಂತಿ ಮಾಡ್ತು, ಅದೇ ರೀತಿ ಇನ್ನು ಮುಂದೆ ನಮ್ಮ ದೇಶದಲ್ಲಾಗ್ಬೋದು ಅಥವಾ ನಮ್ಮ ರಾಜ್ಯದಲ್ಲಾಗ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಾಗ್ಬೋದು ರೈತ ಉತ್ಪಾದಕ ಕಂಪನಿ ಅನ್ನೋದು ಒಂದು ಕ್ರಾಂತಿಕಾರವಾದಂಥ ಒಂದು ಬೆಳವಣಿಗೆ ಈಗ ಪ್ರಾರಂಭ ಆಗಿದೆ. ಇದರ ಸೂಕ್ತವಾದ ಉಪಯೋಗನ ಪಡ್ಕೊಂಡ ನಂತರ ಅಥವಾ ಇದರ ಒಂದು ವ್ಯಾಲ್ಯೂ ಏನು ಮೌಲ್ಯ ಗೊತ್ತಾದ ನಂತರ ಎಲ್ಲಾ ರೈತರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದ್ರಲ್ಲಿ ಸಂಶಯ ಇಲ್ಲ ಸರ್. ಈಗ ಈ ಸಂಸ್ಥೆಗೆ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಇರ್ತಾರೆ, ಅವರೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಸರ್? ಇದರಲ್ಲಿ ಮಿನಿಮಮ್ ಏನು ಅಂತಂದ್ರೆ ಈ ಕಂಪನಿ ಆಕ್ಟ್ ಪ್ರಕಾರ ಸರ್, 1956 ಕಂಪನಿ ಆಕ್ಟ್ ಪ್ರಕಾರ ನೋಂದಣಿ ಆಗಿರುತ್ತೆ. ಇದರಲ್ಲಿ ಮಿನಿಮಮ್ 5 ಜನ ಇರಬೇಕು, ಮ್ಯಾಕ್ಸಿಮಮ್ 15 ಜನ ಇರಬೇಕು ಸರ್. ಒಂದು 9-10 ಜನ ಅಥವಾ 12 ಜನ ಒಂದು ಸುಗಮವಾದ ಒಂದು ಆಡಳಿತ ಮಂಡಳಿ ಇರ್ತದೆ. ಈ ಒಂದು ಕಂಪನಿಗೆ ಒಬ್ರು ಅಧ್ಯಕ್ಷರು ಅಂತ ಇರ್ತಾರೆ, ಒಬ್ರು ಉಪಾಧ್ಯಕ್ಷರು ಅಂತ ಇರ್ತಾರೆ, ಇನ್ನು ಉಳಿದ ಸದಸ್ಯರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕಾರ್ಯನಿರ್ವಹಿಸ್ಕೊಂಡು ಹೋಗ್ಬೇಕು. ಏನು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅವ್ರದಷ್ಟೇ ಕೆಲಸ ಇಲ್ಲ ಸರ್, 10-12 ಜನ ಆಯ್ಕೆ ಆಗಿರ್ತಕ್ಕಂಥ ಎಲ್ಲಾ ನಿರ್ದೇಶಕರು ಸಮಾನವಾಗಿ ಕಂಪನಿಯ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನ ಹೆಂಗ್ ನಿರ್ವಹಿಸ್ತಿದೆ, ಏನ್ ಆಗ್ತಾ ಇದೆ, ಮತ್ತೆ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಏನು ಅವಶ್ಯಕತೆ ಇದೆ, ಅಗತ್ಯ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಅಧ್ಯಯನ ಮಾಡಿ ಆ ರೈತರ ಆಸಕ್ತಿಗೆ ಅನುಗುಣವಾದಂತಹ ಸೂಕ್ತವಾದ ಮಾರ್ಕೆಟ್ ಇರ್ಬೋದು, ಇನ್ಪುಟ್ ಸಪ್ಲೈ ಇರ್ಬೋದು, ಬೀಜ ಗೊಬ್ಬರ ಸೀಸನಲ್, ಒಟ್ಟು 12 ಕಾಲ ಏನೆಲ್ಲ ಚಟುವಟಿಕೆಗಳು ನಡೀತದೆ ರೈತಕ್ಕೆ ಸಂಬಂಧಪಟ್ಟಂತದನ್ನ ಅದನ್ನ ಅವರು ಮಾನಿಟರ್ ಮಾಡೋದ್ರ ಜೊತೆಗೆ ಉಳಿದ ರೈತರಿಗೆ ಸಹಕಾರ ಕೊಡೋಂಥದ್ದು ಆ ನಿರ್ದೇಶಕ ಮಂಡಳಿಯ ಕಾರ್ಯಚಟುವಟಿಕೆ ಆಗಿರ್ತದೆ ಸರ್. ಈಗ ಆಗಿದ್ದ ರೈತರಿಗೆ ಏನೇನು ಸೌಲಭ್ಯಗಳು ಸಿಗ್ತದೆ, ನೀವು ಹೇಳ್ದಂಗೆ ಬೀಜ ಗೊಬ್ಬರ ಈ ತರದೆಲ್ಲ ಸೌಲಭ್ಯಗಳು ಸಿಗ್ತಾ ಇದಾವೆ ಅಂತೀರ? ಹೌದು ಸರ್, ಈಗಾಗಲೇ ಏನು ಸೀಸನ್ ಬಂದಾಗ ಅವ್ರಿಗೆ, ಉದಾಹರಣೆಗೆ ಸರ್, ನಾವು ಆ ಭಾಗದಲ್ಲಿ ಮಾಡಿರ್ತಕ್ಕಂತ ರೈತರಿಗೆ ಗೊಬ್ಬರನ ಚಳ್ಳಕೆರೆಗೆ ಬಂದು ತಗೋಬರ್ಬೇಕು, ಆ ಗೊಬ್ಬರ ಸ್ಕೇರ್ಸಿಟಿ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ಅವರು ಬಾಯಿಗೆ ಬಂದಷ್ಟು ರೇಟ್ ಹೇಳ್ತಾರೆ. ಆದ್ರೆ ಆ ಕಂಪನಿನಲ್ಲಿ ಕಂಪನಿಯವರು ಸಪ್ಲೈ ಮಾಡಿದಂತ ರೇಟ್ಗಿನ್ನ ಎಷ್ಟು ನಾವು ಸುಲಭವಾಗಿ ಮಾರ್ಜಿನ್ ಇಟ್ಕೋಬಹುದು ಅನ್ನೋದು ಸೂಕ್ತ. ಎರಡನೇದು ಬಂದು ಬೇರೆ ಕಡೆ, ಉದಾಹರಣೆಗೆ ಚೆನ್ನಮ್ಮನಾಗ್ತಿಳಿಯಿಂದ ಚಳ್ಳಕೆರೆಗೆ ಕನಿಷ್ಠ 24 ಕಿಲೋಮೀಟರ್ ಆಗುತ್ತೆ, ಒಂದು ಪಾಕೆಟ್ ಗೊಬ್ಬರ ತಗೊಂಡೋಗ್ಬೇಕು ಅಂತಂದ್ರೆ 40-50 ರೂಪಾಯಿ ಬಾಡಿಗೆನೆ ಆಗುತ್ತೆ ಅವ್ರಿಗೆ. ಅಂತ್ಯದ ಒಬ್ಬ ರೈತ ಒಂದು 5-10 ಪಾಕೆಟ್ ಬಳಸೋದ್ರಿಂದ ಅವನಿಗೆ 500 ರೂಪಾಯಿ ಉಳಿತಾಯ ಆಗುತ್ತೆ. ಈಗ ನಾವು ಒಂದು 10 ಕವರ್ ಮಾಡೋದ್ರಿಂದ 6-7 ರೈತ ಆಸಕ್ತ ಗುಂಪಿರುತ್ತೆ. ಅಂದ್ರೆ ಒಂದು 200-250 ಜನ ರೈತರು ಒಂದು ಹಳ್ಳಿನಲ್ಲಿ ಸೇರಿದಾರಾಗಿದ್ರೆ ಅವ್ರಿಗೆ ಎಷ್ಟು ಬೇಕು ಗೊಬ್ಬರ ಅನ್ಬಿಟ್ಟು ನಾವು ಬಿಸ್ನೆಸ್ ಪ್ಲಾನ್ ಅಂತ ಮಾಡ್ತೀವಿ. ಅದ್ರ ಮುಖಾಂತರ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಷ್ಟು ಗೊಬ್ಬರನ ಅವ್ರ ಹಳ್ಳಿನಲ್ಲೇ ಕಂಪನಿಯವರು ಇಳಿಸೋ ರೀತಿ ಮಾಡ್ತಾರೆ. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಾಡಿಗೆ ಉಳಿತಾಯ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಸ್ವಲ್ಪ ಹಣನೂ ಕೂಡ ಉಳಿತಾಯ ಆಗುತ್ತೆ, ಮತ್ತೆ ಇನ್ ಟೈಮ್ಗೆ ಅವ್ರಿಗೆ ಡೋರ್ ಡೆಲಿವರಿ ಏನು ಅವರ ಒಂದು ಮನೆ ಬಾಗಿಲಿಗೆ ಇದನ್ನ ತಲುಪಿಸಿದಂಗ ಆಗುತ್ತೆ. ಇದಿಷ್ಟು ಅವ್ರಿಗೆ ಅನುಕೂಲ ಆಗಂತದ್ದು ಸರ್. ಷೇರ್ದಾರ್ ಮಾತ್ರ ಅಲ್ಲಿ ಕೊಂಡ್ಕೋಬೇಕಾಗತ್ತಾ, ಸಾಮಾನ್ಯ ರೈತರು ಎಲ್ಲರನ್ನು ಕೊಂಡ್ಕೋಬಹುದ? ಇಲ್ಲ ಸರ್, ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಯಾರು ಷೇರ್ದಾರ್ ಆಗಿರ್ತಾರೆ ಅಲ್ಲಿ ಬರ್ತಕ್ಕಂತ ಸೌಲಭ್ಯ ಪ್ರಾಥಮಿಕವಾಗಿ ಅವರಿಗೆ ಇದು ಹೆಚ್ಚಿನ ರೀತಿಯಲ್ಲಿ ಕಲ್ಪಿಸೋಂಥದ್ದು. ನಾನು ಯಾರು ಷೇರ್ದಾರ್ ಆಗಿಲ್ಲ, ಅವ್ರೇನಾದ್ರೂ ಕೇಳ್ತಂತಂದ್ರೆ ಅವ್ರನ್ನ ಮನವೊಲಿಸಿ ಷೇರ್ದಾರ್ ಆಗಿ ಮಾಡ್ಕೊಳ್ತೀವಿ ಸರ್ ಅವ್ರಿಗೆ. ಯಾಕೆಂತಂದ್ರೆ ಅವ್ರು ಕಟ್ಟೋದು ಕೇವಲ 1,000 ರೂಪಾಯಿ ಷೇರು. ಇದರಲ್ಲಿ ಆ ಕಂಪನಿನಲ್ಲಿ ನಡೆದಂತ ಹಣಕಾಸಿನ ವ್ಯವಹಾರದಲ್ಲಿ ವಾರ್ಷಿಕವಾಗಿ ಬಂದಂತ ಎಲ್ಲಾ ಖರ್ಚು ವೆಚ್ಚನ ಎಲ್ಲ ಕಳೆದು ಉಳಿದಂತ ಲಾಭದಲ್ಲಿ ಮುಂದಿನ ಒಂದು ವರ್ಷಕ್ಕೆ ಇಟ್ಕೊಂಡು ಅದನ್ನ ಲಾಭಾಂಶನ ಉಳಿದ ಲಾಭಾಂಶನ ಆಯಾ ಷೇರುದಾರರಿಗೆ ಡಿವಿಡೆಂಟ್ ಅಂತ ಮಾಡ್ತೀವಿ ಸರ್, ಅವ್ರಿಗೆ ಹಂಚಿಬಿಡ್ತೀವಿ. ಹಂಗಿರೋದ್ರಿಂದ ನಮ್ಮ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಹಳ್ಳಿನಲ್ಲಿ ಒಂದ್ ಹಳ್ಳಿನಲ್ಲಿ 150 ಜನ ರೈತರು ಇದ್ರೆ ಎಲ್ಲಾ ರೈತರು ಕೂಡ ಷೇರುದಾರ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಬೇರೆ ಷೇರುದಾರರು ಅವರು ಪಡ್ಕೊಳ್ಳೋ ಸೌಲಭ್ಯನ ನೋಡ್ಬಿಟ್ಟು ಇತರೆ ರೈತರು ಕೂಡ ನಾನ್ಯಾಕೆ ಷೇರ್ ತಗೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಷೇರ್ದಾರ ಆಗ್ಲಿಕ್ಕೆ ಆಸಕ್ತಿ ವಹಿಸ್ತಾ ಇದ್ದಾರೆ ಸರ್. ಷೇರ್ದಾರ ಏನ್ ಅರ್ಹತೆ ಇರ್ಬೇಕು, ಅವ್ರ ಹೆಸರಲ್ಲಿ ಜಮೀನು ಇರ್ಬೇಕು, ಅಥವಾ ಒಂದ್ ಮನೇಲಿ ಒಬ್ಬರೇ ಮಾತ್ರ ಸದಸ್ಯರಾಗ್ಲಿಕ್ಕೆ ಸಾಧ್ಯ, ಒಂದು ಅಣ್ಣ ತಮ್ಮಗಳೆಲ್ಲರೂ ಸದಸ್ಯರಾಗ್ಲಿಕ್ಕೆ ಅನುಕೂಲ ಇದೆಯಾ? ಹೆಂಗೆ ಸರ್ ಏನಿಲ್ಲ ಸರ್, ಷೇರುದಾರರಾಗಬೇಕು ಅಂತಂದ್ರೆ ಅವರು ವ್ಯವಸಾಯಗಾರರಾಗಿದ್ರೆ ಸಾಕು ಸರ್. ಈಗ ನಿಮಗೆ ಗೊತ್ತಿದೆ ಅವ್ರ ಹೆಸರಿನಲ್ಲೇ ಪಾಣಿ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸರ್. ಅವರು ಕುಟುಂಬದಲ್ಲಿ ಯಾರ ಹೆಸರಲ್ಲಾರು ಒಬ್ಬರ ಹೆಸರು ಪಾಣಿ ಇದ್ದು ಅವರು ಏನಾದರೂ ವ್ಯವಸಾಯಗಾರರಾಗಿತ್ತು ಅಂತಂದ್ರೆ ಅವರು ಷೇರುದಾರರಾಗೋದು. ಒಂದು ಮನೆಯಲ್ಲಿ ಒಬ್ಬರೇ ಅಂತಲಿಲ್ಲ ಸರ್, ಇಬ್ರು ಮೂವರಿತ್ತು ಅಂತಂದ್ರೆ ಎರಡು ಮೂರು ಷೇರುದಾರರು ಕೂಡ ಆಗೋ ಅವಕಾಶ ಇದೆ ಸರ್ ಇದರಲ್ಲಿ. ನೀವು ಪ್ರಾರಂಭದಲ್ಲಿ ಹೇಳ್ದಂಗೆ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಶೇಂಗಾ ಮತ್ತು ಈರುಳ್ಳಿ ಎಲ್ಲ ಸಾಕಷ್ಟು ಜನ ರೈತರು ಬೆಳೀತಾರೆ. ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಎಲ್ಲ ರೈತರ ಒಂದು ಉತ್ಪನ್ನಗಳನ್ನ ಕ್ರೋಢೀಕರಿಸಿ ಅದನ್ನ ಒಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತ ಒಂದು ಪ್ರಯತ್ನ ಏನಾದ್ರು ಮಾಡ್ತಾ ಇದೀವಿ ಸಂಸ್ಥೆ? ಸರ್ ಈಗ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಸರ್, ಈಗ ಒಂದು ಸುಮಾರು ನಮ್ಮ ಜಿಲ್ಲೆನಲ್ಲಿ ಈ ಒಂದು ಕೃಷಿ ಇಲಾಖೆ ವತಿಯಿಂದ 6-7 ಉತ್ಪಾದಕ ಕಂಪನಿಗಳು ನಡೀತಾ ಇದ್ದೇವೆ ಸರ್. ಇವರೆಲ್ಲದರ ಜೊತೆನಲ್ಲೂ ರಿಲಯನ್ಸ್ ಕಂಪನಿಯವರು, ನೀವು ಕೇಳಿದಿರಿ ಸರ್, ರಿಲಯನ್ಸ್ ಕಂಪನಿಯವರು ನಮ್ಮ ಜೊತೆನಲ್ಲಿ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಬೆಳೆದಂತ ಶೇಂಗಾನ ರಿಲಯನ್ಸ್ ಕಂಪನಿಯವರೇ ಕೊಂಡ್ಕೊಳ್ಳೋ ರೀತಿಯಲ್ಲಿ ಈಗಾಗಲೇ ಚರ್ಚೆ ಪ್ರಾರಂಭ ಆಗಿ ಅದು ಒಂದು ಕರಾರು ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದರ ಉದ್ದೇಶ ಏನು ಅಂತಂದ್ರೆ ಅವರ ರಿಲಯನ್ಸ್ ಪ್ರತಿನಿಧಿಗಳು ನೇರವಾಗಿ ಕಂಪನಿ ಜೊತೆ ಬಂದು ಆಯಾ ಹಳ್ಳಿನಲ್ಲೇ ಶೇಂಗಾ ಇರ್ತದೆ, ಅದರ ಒಂದು ಗುಣಮಟ್ಟ ಏನು, ಶೇಂಗಾದ ಒಂದು ಗುಣಮಟ್ಟ ನೋಡ್ಬಿಟ್ಟು ಪ್ರಸ್ತುತ ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆ ಬೆಲೆ ಆಧರಿಸಿ ಅಲ್ಲಿ ನೇರವಾಗಿ ಖರೀದಿ ಮಾಡುವಂತ ಒಂದು ವ್ಯವಸ್ಥೆನ ಕಲ್ಪಿಸುತ್ತೆ ಸರ್. ಈಗಾಗಲೇ ಆ ವಿಚಾರವಾಗಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಎರಡನೇದು ನಾವು ಮಾಡ್ತಕ್ಕಂಥ ಏರಿಯಾದಲ್ಲಿ ಸ್ವಲ್ಪ ಭತ್ತನೂ ಕೂಡ ಜಾಸ್ತಿ ಬೆಳವಣಿಗೆ ಆಗಿದೆ. ಅದು ವೇದಾವತಿ ನದಿ ಭಾಗದಲ್ಲಿ ಭತ್ತನೂ ಕೂಡ ಜಾಸ್ತಿ ಬೆಳೆಯೋದ್ರಿಂದ ಭತ್ತನೂ ಖರೀದಿ ಮಾಡಲಿಕ್ಕೆ ಬೇರೆ ಬೇರೆ ಬೈಯರ್ಸ್ನು ಕೂಡ ನಾವು ಗುರುತಿಸ್ತಾ ಇದ್ದೀವಿ. ಮೂರನೇದು ಬಂದು ಈರುಳ್ಳಿನೂ ಕೂಡ ನೀರಾವರಿನಲ್ಲಿ ಮೂಲ ಕ್ರಾಪ್ ಆಗಿರೋದ್ರಿಂದ ಈರುಳ್ಳಿಗೆ ಸಂಬಂಧಪಟ್ಟಂತೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯವ್ರನ್ನು ಕೂಡ ನೇರವಾಗಿ ನಾವು ಸಂಪರ್ಕಿಸಿ ಅವರು ಕೂಡ ನೇರವಾಗಿ ಈ ಒಂದು ಮಾರುಕಟ್ಟೆನ ಕಲ್ಪಿಸ್ಲಿಕ್ಕೆ ನೇರವಾಗಿ ಬಂದು ರೈತರ ಹತ್ರ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದೀವಿ ಸರ್. ಈಗ ರೈತರಿಗೆ ಏನಾದರೂ ತರಬೇತಿ ಕೊಡುವಂಥದ್ದು ಮತ್ತೆ ಬೆಳೆ ವಿಮೆ ಅಂತ ಕಟ್ಟಲಿಕ್ಕೆ ಅವ್ರ ಮನವೊಲಿಸಂತದ್ದು ಏನಾದರೂ ಕಾರ್ಯಗಳು ಮಾಡ್ತಾ ಇರ್ತಾರೆ? ಇದೆ ಸರ್, ನೇರವಾಗಿ ಅವರಿಗೆ ಬೆಳೆ ವಿಮೆ ಮಾಡುವಂಥದ್ದು. ಯಾಕಂತಂದ್ರೆ ಈಗಾಗಲೇ ನಮ್ಗೆ ಕೇಂದ್ರ ಸರ್ಕಾರದವರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ ಅವ್ರ ರೈತರಿಗೆ, ಯಾಕಂತಂದ್ರೆ ಈಗಾಗಲೇ ನಮ್ಮ ತಾಲೂಕಲ್ಲಿ ನಿಮ್ಗೆ ಗೊತ್ತಿದೆ ಇದು ನಮ್ಮ ಒಂದು ಚಳ್ಳಕೆರೆ ತಾಲೂಕು ಎರಡನೇ ರಾಜಸ್ಥಾನ ಅಂತ ಕರೀತಾರೆ. ಸರಿಯಾದ ರೀತಿಯಲ್ಲಿ ಮತ್ತೆ ಅವಧಿಗೆ ತಕ್ಕಾಗಿ ಮಳೆ ಬರದೇ ಇರೋದ್ರಿಂದ ಆ ಬೆಳೆಗೆ ಕಂಪಲ್ಸರಿ ನೀವು ಎಲ್ಲರೂ ಕೂಡ ಅದು ಒಳ್ಳೆ ನಿಟ್ಟಿನಲ್ಲಿ ಬೆಳೆ ಆಯ್ತು ಅಂತಂದ್ರೆ ಏನು ಸಮಸ್ಯೆ ಆಗೋದಿಲ್ಲ. ನಾಳೆ ದಿನ ವ್ಯತ್ಯಾಸ ಆಗ್ತು ಅಂತಂದ್ರೆ ಅಟ್ ಲೀಸ್ಟ್ ಒಂದಷ್ಟು ಹಣನಾದ್ರೂ ನಿಮ್ಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಕಂಪಲ್ಸರಿ ನೀವು ಬೆಳೆ ವಿಮೆ ಮಾಡಿಸ್ಬೇಕು ಅಂತಲೂ ಕೂಡ ನಾವು ಪ್ರಾರಂಭಿಕ ಹಂತದಲ್ಲಿ ಮೋಟಿವೇಶನ್ ಮಾಡ್ತೀವಿ ಸರ್. ಹೆಚ್ಚಿನ ರೀತಿಯಲ್ಲಿ ಬೆಳೆ ವಿಮೆ ಕಟ್ಟಿದ್ರೆ ರೈತರಿಗೆ ಅನುಕೂಲ ಅನ್ನೋದು ಇದ್ರಲ್ಲಿ ಅದು ಕೂಡ ಒಂದು ಉದ್ದೇಶ ಸರ್. ಎರಡನೇದು ಪರಿಕರಗಳನ್ನ ಅವರಿಗೆ ಒದಗಿಸೋಂಥದ್ದು ಇರ್ಬೋದು, ಮತ್ತೆ ತಾಂತ್ರಿಕ ಸಲಹೆ ಕೊಡೋಂಥದ್ದು ಅವರಿಗೆ ಈ ರೀತಿ. ಮತ್ತೆ ಪ್ರತಿ ರೈತರಿಗೂ ಕೂಡ ನಾವು ಒಂದೊಂದು ಆಸಕ್ತಿ ಗುಂಪುಗಳ ಮುಖಾಂತರ ಅದರ ಕಾರ್ಯಚಟುವಟಿಕೆ, ಅದರ ರಚನೆ, ಅದರ ಮೂಲ ಉದ್ದೇಶ, ಅದರ ಗುರಿ, ಮತ್ತೆ ಆಯಾ ಷೇರುದಾರರ ಪಾತ್ರ ಏನು, ಇದೆಲ್ಲ ಕೂಡ ಸಾಮರ್ಥ್ಯ ಬಲವರ್ಧನೆಯಲ್ಲಿ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸ್ಪಷ್ಟವಾಗಿ ಅದನ್ನ ನಾವು ತರಬೇತಿ ಕೊಡೋದ್ರ ಮುಖಾಂತರ ತಿಳುವಳಿಕೆ ನೀಡ್ತಾ ಇದ್ದೀವಿ ಸರ್. ಇದು ಎಲ್ಲ ಅನುಕೂಲಗಳು ರೈತರು ಸಮರ್ಪಕವಾಗಿ ಬಳಸ್ಕೊಳ್ತಾ ಇದಾರೆ ಅನ್ಸುತ್ತೆ ಸರ್? ಬಳಸ್ಕೊಳ್ತಾ ಇದ್ದಾರೆ ಸರ್. ಈಗ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಈಗ ಉದಾಹರಣೆಗೆ ನಾವು ಒಂದು ಸಿಂಪಲ್ ಆಗಿ ಒಂದಷ್ಟು ಟಾರ್ಪಲ್ ತಂದಿದ್ದೀವಿ ಸರ್ ಅವ್ರಿಗೆ. ಯಾಕಂದ್ರೆ ಇವಾಗ ಮಳೆ ಜಾಸ್ತಿ ಆಗಿದೆ, ಟಾರ್ಪಲ್ ಬಹಳ ಮುಖ್ಯ ಆಗಿದೆ. ಸರ್ಕಾರದವರು ಟಾರ್ಪಲ್ ಕೊಡ್ತಾರೆ, ಅದು ನಿಯಮಿತವಾದ ಒಂದು ಇಷ್ಟು ಜನಕ್ಕೆ ಮಾತ್ರ ಅಂತ ಇರ್ತದೆ ಸರ್. ಅದು ಎಲ್ಲರಿಗೂ ಕೂಡ ಪೂರೈಸಲಿಕ್ಕೆ ಆಗದೆ, ಉದಾಹರಣೆಗೆ ನಾವು ಒಂದು ಕ್ವಾಲಿಟಿ ರೈತ ಏನು ಆಡಳಿತ ಮಂಡಳಿನಲ್ಲೇ ಚರ್ಚೆ ಮಾಡಿಬಿಟ್ಟು ಒಳ್ಳೆ ಕಂಪ್ನಿನ ಸಂಪರ್ಕಿಸ್ಬಿಟ್ಟು ನಾವು ಒಂದು ಎರಡು ರೈತರಿಗೆ ಏನು ಎಷ್ಟು ಸೈಜಿನ ಒಂದು ಟಾರ್ಪಲ್ ಬೇಕು ಅಂತ ಚರ್ಚೆ ಮಾಡಿದಾಗ ಆಡಳಿತ ಮಂಡಳಿಯವರೇ ನಿರ್ಧರಿಸಿದ್ರು ನಮಗೆ ಈ ರೀತಿ ಟಾರ್ಪಲ್ ಆದ್ರೆ ಭಾಳ ಇದೆ ಅಂತ. ಎರಡು ಮೂರು ಕಂಪ್ನಿನ ವಿಚಾರಿಸ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇರೋದು ಅತಿ ಕಡಿಮೆ ಇರೋಂಥ ಒಂದು ಟಾರ್ಪಲ್ ಒದಗಿಸ ಅಂತ ಇರ್ಬೋದು. ಈಗಾಗಲೇ ನಾವು ಸುಮಾರು ಒಂದು 10-26 ಗೊಬ್ಬರ, ಒಂದು 7 ಲೋಡ್ ಗೊಬ್ಬರನೂ ಕೂಡ ಅವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಸ್ಟಾಕ್ ಬರ್ತಾ ಇದೆ. ಮತ್ತೆ ಔಷಧಿನೂ ಕೂಡ ಅಲ್ಲಿಗೆ ನಮಗೆ ಲೈಸೆನ್ಸ್ ಸಿಕ್ಕಿದೆ, ಔಷಧಿನೂ ಕೂಡ ಸಿಗ್ತಾ ಇರೋದ್ರಿಂದ ರೈತರಿಗೆ ಈ ಸೌಲಭ್ಯನೆಲ್ಲ ಅವರು ಷೇರ್ದಾರ ಇದು ನಮ್ದು ಅನ್ನೋ ಮನೋಭಾವ ಇರೋದ್ರಿಂದ ಎಲ್ಲರೂ ಕೂಡ ಬಂದು ಕುಂತ್ಕೊಂಡು ಚರ್ಚೆ ಮಾಡೋದು, ಖರೀದಿ ಮಾಡ್ಕೊಂಡು ಹೋಗೋದು, ಅದರ ಅನುಕೂಲಗಳ ಬಗ್ಗೆ ಅವರೇ ಕೂಡ ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರೈತ ಉತ್ಪಾದಕ ಸಂಸ್ಥೆಯಿಂದ ಇಷ್ಟೊಂದೆಲ್ಲ ಅನುಕೂಲಗಳು ಇರಬೇಕಾದ್ರೆ ಎಲ್ಲರೂ ಅಧ್ಯಕ್ಷರು, ನಿರ್ದೇಶಕರು, ನೀವು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತೆ ಷೇರ್ ಕಟ್ಟಿದಂತ ರೈತ ಬಾಂಧವರು ಎಲ್ಲರೂ ಸಾಕಷ್ಟು ಬೆಂಬಲ ಕೊಡಬೇಕಾಗುತ್ತೆ. ಯಾವ ರೀತಿ ಬೆಂಬಲ ಕೊಟ್ಟಿನ ಮುನ್ನಡೆಸ್ತಾ ಇದ್ರೆ ಸರ್? ಇವರಿಗೆ ನಾವು ಈ ಕಂಪನಿಯ ಒಂದು ಮೂಲ ಉದ್ದೇಶ ಅವ್ರಿಗೆ ಸ್ಪಷ್ಟ ಆಯ್ತು ಅಂತಂದ್ರೆ ಸರ್, ಎಲ್ಲಾ ರೈತರು ಕೂಡ ಇದ್ರಲ್ಲಿ ಏನು ಅಂತಂದ್ರೆ ಸರ್, ಯಾರು 10 ಜನರ ನಡೆಸೋದು ಅಥವಾ ಕಂಪನಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಡೆಸೋದು ಅಲ್ಲ ಸರ್. ಇದು ಪೂರ್ಣವಾಗಿ ಇದ್ರ ಮೂಲ ಏನು ಅಂತಂದ್ರೆ, ಯಾರು ಷೇರ್ದಾರ ಆಗಿದ್ರೆ ಅವ್ರದೇ ಇದು ಕಂಪನಿ. ಈ ಒಂದು ಕಂಪನಿಗೆ ಮೂಲ ಪ್ರಮುಖವಾದ ಮಾಲೀಕರು ಅಂತಂದ್ರೆ ಷೇರ್ದಾರರೇ ಆಗಿರೋದ್ರಿಂದ ಅವ್ರಿಗೆ ನಾವು ಶೇರ್ ಕಟ್ಸ್ಕೊಳ್ಳುವಾಗ ಒಂದು 10-15 ನಿಮಿಷ ಕಂಪನಿಯ ಮೂಲ ಉದ್ದೇಶ ಹಳ್ಳಿನಲ್ಲಿ ಅವೇರ್ನೆಸ್ ಮೂಡಿಸಿರೋದ್ರ ಜೊತೆಗೆ ಶೇರ್ ಕಟ್ಟಕ್ ಬಂದವ್ರಿಗೆ ಅದ್ರ ಸ್ಪಷ್ಟತೆ ನಾವು ಮನವರಿಕೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಇದು. ಯಾಕಂತಂದ್ರೆ ಇತ್ತೀಚೆಗೆ ಜಾಸ್ತಿ ತಿಳುವಳಿಕೆ ಇರೋದ್ರಿಂದ ಆ ರೈತರು ಕೂಡ ಇದು ನಮ್ದು ಅನ್ನೋ ಒಂದು ಮನೋಭಾವನೆ ಆ ಪರಿಕಲ್ಪನೆ ಇವಾಗ ಅವ್ರ ಹತ್ರ ಹುಟ್ಟುತ್ತಾ ಇದೆ. ಪ್ರತಿಯೊಬ್ರು ಕೂಡ ಆಫೀಸಲ್ಲಿ ಲೋಕಲ್ ಬಂದು ಕುಂತಿಗಳದು ಮಾಡೋದು ಸರ್ ಇವಾಗ ಏನ್ ಚಟುವಟಿಕೆ ನಡೀತಿದೆ ಏನಾಗ್ತಾ ಇದೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಾಲಂಟಿಯರ್ಗೆ ಕೇಳೋದ್ರಿಂದ ಇದು ನಮ್ದು ಅನ್ನೋ ಒಂದು ಮನೋಭಾವನೆ ಗ್ರಾಜುವಲ್ ಆಗಿ ಪ್ರಾರಂಭ ಆಗಿದೆ. ಈಗ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಎಷ್ಟು ಜನ ಸದಸ್ಯರಾಗಿದ್ದಾರೆ ಸರ್? ಇವಾಗ 500 ಜನ ಷೇರುದಾರರಾಗಿದ್ದಾರೆ ಸರ್. ಈಗ 6 ತಿಂಗಳಾಯ್ತು. ನಿಮಗೆ ಗೊತ್ತಿದೆ ಒಂದು 2.5 ತಿಂಗಳು ಕೋವಿಡ್ ಇರೋದ್ರಿಂದ ರೈತರನ್ನ ಸಂಪರ್ಕ ಮಾಡೋದು ಬಹಳ ಕಷ್ಟ ಆಯ್ತು. ಅದಾದ ನಂತರ ಈಗ ಒಂದು 500 ಜನ ಷೇರುದಾರರಾಗಿದ್ದಾರೆ ಸರ್. ನಮ್ದು ಗುರಿ ಬಂದ ಆ ಏರಿಯಾದಲ್ಲಿ 1,500-2,000 ಜನ ಒಟ್ಟು ನಾವು 8-10 ಹಳ್ಳಿ ಕವರ್ ಮಾಡ್ತಾ ಇದೀವಿ. ಎಲ್ಲಾ ರೈತರನ್ನು ಕೂಡ ಈ ವ್ಯಾಪ್ತಿ ಒಳಗೆ ಸೇರಿಸಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಎಲ್ಲ ಹಳ್ಳಿಲೂ ಕೂಡ ಪ್ರತಿದಿನ ನಾವು ನಿರ್ದೇಶಕರ ಒಟ್ಟಿಗೆ ಹೋಗಿ ಹಳ್ಳಿನಲ್ಲಿ ಡೋರ್ ಟು ಡೋರ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಮನವರಿಕೆ ಮಾಡೋದು, ಹಳ್ಳಿನಲ್ಲಿ ಟಾಮ್ ಟಾಮ್ ಓಡಿಸಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಇದೇನು ಎಷ್ಟು ಸೀಮಿತವಾಗಿ ಇಷ್ಟು ಹಳ್ಳಿಗೆ ಒಂದು ರೈತ ಉತ್ಪಾದಕ ಸಂಸ್ಥೆ ಇರಬೇಕು ಅಂತ ಇರುತ್ತಾ? ಎಷ್ಟು ಹಳ್ಳಿ ಏನಿಲ್ಲ ಸರ್, ಈಗ ಒಂದು ಕ್ಲಸ್ಟರ್ ಅಂತಂದ್ಮೇಲೆ ಅದು ಒಂದು ಈಗ ಉದಾಹರಣೆಗೆ ಪರಶುರಾಮಪುರ ಹೋಬಳಿನಲ್ಲಿ ಕನಿಷ್ಠ ಅಂತ ಒಂದು 22 ಹಳ್ಳಿ ಇದೆ ಸರ್. ಅದು ಈ ಕಾರ್ಯವ್ಯಾಪ್ತಿಗೆ ಏನು ಸೀಮಿತವಾಗಿ ಇಷ್ಟೇ ಹಳ್ಳಿ ಅಂತ ಏನಿಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂತಂದ್ರೆ ಅದರ ಕಂಪ್ನಿ ಆಕ್ಟ್ ಪ್ರಕಾರ ಫಸ್ಟ್ಗೆ ನಾವು MOA AOA ಅಂತ ಏನು ಒಂದು ಸಿಸ್ಟಮ್ ಇದೆ, ನೀತಿ ನಿಯಮ, ಅದರಲ್ಲಿ ನಾವು ಪ್ರಾರಂಭಿಕ ಹಂತದಲ್ಲಿ 1,500 ಅಂತ ಮಾಡಿಸ್ತೀವಿ. ರೈತರು ಇನ್ನೂ ಹೆಚ್ಚಿನ ರೈತರು ಅದರ ಒಂದು ಸೇವೆ ನೋಡ್ಬಿಟ್ಟು ನಾವು ಮಾಡಿಸ್ಕೊಳ್ತೀವಿ ಅಂತಂದ್ರೆ ಕೆಲವು ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಇದೆ, ಅದ್ರ ಪ್ರಕಾರ ಬದಲಾವಣೆ ಮಾಡ್ಬಿಟ್ಟು ನಾವು ಇನ್ನು ಟಾರ್ಗೆಟ್ ನ ಕೂಡ ಜಾಸ್ತಿ ಮಾಡ್ಕೋಬಹುದು. ನಮ್ಗೆ ಷೇರುದಾರರ ಬಂಡವಾಳ ಜಾಸ್ತಿ ಆದಷ್ಟು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಸರ್. ಈಗ ಇದರಲ್ಲಿ ಬಿಸ್ನೆಸ್ ಮಾಡಿದಾಗ ಲಾಭ ಬರೋ ಸಾಧ್ಯತೆ ಇರುತ್ತೆ, ಲಾಭ ಬಂದಂತದನ್ನ ಎಲ್ಲ ನೀವು ಷೇರುದಾರರಿಗೆ ಸಮನಾಗಿ ಹಂಚಿಕೆ ಮಾಡ್ತೀರ? 100% ಸರ್. ಅದ್ರ ಮೂಲ ಉದ್ದೇಶನೇ ಅದು. ಏನು ಆ ಒಂದು ವರ್ಷದ ಖರ್ಚು ವೆಚ್ಚ ಎಲ್ಲ ಕಳೆದು ಉಳಿದಂತ ಲಾಭಾಂಶ ಮುಂದಿನ ಒಂದು 3 ತಿಂಗಳು ಅಥವಾ 4 ತಿಂಗಳು, ಯಾಕಂದ್ರೆ ಪ್ರತಿ ವರ್ಷ ವ್ಯವಹಾರ ಪೂರ್ಣವಾಗಿ ಇದು ಕಂಪನಿ ಅಂತಂದ್ಮೇಲೆ 100% ಬಿಸ್ನೆಸ್ ವ್ಯವಹಾರ ನಡೆಯೋದ್ರಿಂದ ಲಾಭಾಂಶ ತರಲೇಬೇಕು ಅಂತ ಆಲೋಚನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಲಾಭಾಂಶ ಅಂತಂದ್ರೆ ಬೇರೆ ರೀತಿಯಲ್ಲಿ ಹೆಚ್ಚಿಗೆ ರೈತರಿಗೂ ಹೊರೆ ಆಗದಿದ್ದಂಗೆ ಅವ್ರಿಗೆ ಏನು ಅಂಗಡಿನಲ್ಲಿ ಸಿಗುತ್ತೆ ಆ ರೇಟ್ಗಿನ್ನ ಕಂಪ್ನಿನಲ್ಲಿಗೆ ಅವ್ರಿಗೆ ಕಡಿಮೆನೂ ಸಿಗಬೇಕು, ಅವ್ರಿಗೆ ಅನುಕೂಲನೂ ಆಗಬೇಕು. ಅಷ್ಟು ಮಾರ್ಜಿನ್ ಇಟ್ಕೊಂಡು ಅವ್ರ ಜೊತೆನಲ್ಲೇ ಚರ್ಚೆ ಮಾಡಿ ಅಷ್ಟು ಮಾರ್ಜಿನ್ ಇಟ್ಕೊಂಡು ಬಂದಂಥ ಲಾಭಾಂಶದಲ್ಲಿ ಖರ್ಚು ವೆಚ್ಚನೆಲ್ಲ ಕಳೆದು ಉಳಿದ ಹಣನ ಪ್ರತಿ ಷೇರಿಗೆ ಇಷ್ಟು ಬಂದಿದೆ ಅಂತ ಡಿವಿಡೆಂಟ್ ಕೊಟ್ಬಿಡ್ತೀವಿ ಸರ್. ಈಗ ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಕೊಡ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಪರಿಕರಗಳಾಗಿರ್ಬೋದು, ಇವೆಲ್ಲ ಗುಣಮಟ್ಟದಿಂದ ಕೂಡಿರ್ತಾವ ಸರ್? 100% ಸರ್. ಯಾಕೆ ಅಂತಂದ್ರೆ ಅಲ್ಲಿ ಇದು ಪ್ರತಿಯೊಂದು ಯಾರೋ ಒಬ್ರು ಅಥವಾ ಇಬ್ರು ತೀರ್ಮಾನ ಮಾಡೋದಲ್ಲ, ನಿರ್ದೇಶಕ ಮಂಡಳಿ ಅಲ್ಲಿ ತೀರ್ಮಾನ ಮಾಡುತ್ತೆ. ಒಂದಲ್ಲ 10 ಕಡೆ ನಾವು ಅದನ್ನೆಲ್ಲ ಸರ್ಚ್ ಮಾಡಿ ಅದಾದ ನಂತರ ಇದು ತರ್ಸಿದ್ರೆ ಸೂಕ್ತ ಇದೆ, ರೇಟ್ ಕಡಿಮೆನೂ ಕೂಡ ಇದೆ, ಕ್ವಾಲಿಟಿನೂ ಕೂಡ ಇದೆ, ಎಲ್ಲ ರೈತರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನೋದನ್ನ ಪರಾಮರ್ಶೆ ಮಾಡಿ. ಯಾಕಂದ್ರೆ ನಾವು ತಕ್ಷಣ ಮಾಡೋ ಅಂತದಲ್ಲ. ಈಗ ಉದಾಹರಣೆಗೆ ಬೀಜ ತರಿಸ್ಬೇಕು ಅಂತಂದ್ರೆ ಅಥವಾ ಗೊಬ್ಬರ ತರಿಸ್ಬೇಕು ಅಂತಂದ್ರೆ 1 ತಿಂಗಳು ಮುಂಚಿತವಾಗಿ ನಾವು ಪ್ಲಾನ್ ಮಾಡ್ಕೊಳ್ತೀವಿ. ಅದರ ಆಧಾರದ ಮೇಲೆ ನಾವು 100% 100%-100% ಗುಣಮಟ್ಟನೇ ನಾವು ಕಾಪಾಡ್ಕೊಂಡು ಬರೋದು. ಗೊಬ್ಬರ ಆಗ್ಬೋದು, ಬೀಜ ಆಗ್ಬೋದು, ಪರಿಕರ ಆಗ್ಬೋದು, ಈ ನಿಟ್ಟಿನಲ್ಲಿ. ಯಾಕಪ್ಪ ಅಂದ್ರೆ ಈಗ ಇಷ್ಟೊಂದು ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಅನುಕೂಲಗಳು ಇರಬೇಕಾದ್ರೆ ಇವಾಗ ಸಾಕಷ್ಟು ಜನ ರೈತರು ಹೊರಗಡೆ ಖಾಸಗಿ ಅಂಗಡಿಗಳಲ್ಲೇ ಹೆಚ್ಚಾಗಿ ಬೀಜ ಗೊಬ್ಬರಗಳನ್ನ ಖರೀದಿ ಮಾಡ್ತಾ ಇರ್ತಾರೆ. ಆದ್ರಿಂದ ನಾವು ಗುಣಮಟ್ಟ ಕಾಪಾಡಿ ಮತ್ತೆ ರೈತರ ಒಂದು ಮನವೊಲಿಸಿದಾಗ ಈ ರೈತ ಉತ್ಪಾದಕ ಸಂಸ್ಥೆ ಇನ್ನೂ ಹೆಚ್ಚು ಮುಂದೆ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್, ಆಗುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಗೊತ್ತಿದೆ ಸರ್, ಎಷ್ಟೋ ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಪಾಪ ಏನು ಅವ್ರು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಣ ಹೊಂದಿರೋದಿಲ್ಲ, ಅಂತ ರೈತರು ಸಡನ್ ಆಗಿ ಬೇರೆ ಕಡೆ ಹೋಗ್ತಾರೆ. ಇದ್ರ ಮೂಲ ಉದ್ದೇಶ ಏನು ಅಂತಂದ್ರೆ ಆ ರೈತರನ್ನ ಒಂದ್ ಕಡೆ ಸಂಘಟಿಸಿ ಪ್ರತಿ ಗ್ರಾಮದಲ್ಲಿ ಆಸಕ್ತ ಗುಂಪು ಅಂತ ಮಾಡಿ ಆ ಆಸಕ್ತ ಗುಂಪು ಏನ್ ಸ್ವಸಹಾಯ ಸಂಘ ನಡೀತದಲ್ಲ ಅದೇ ಒಂದು ಪರಿಕಲ್ಪನೆ ಆಧಾರದ ಮೇಲೆ ನಡ್ಕೊಂಡೋಗಿ ಆ 20 ಜನಕ್ಕೆ 1 ವರ್ಷಕ್ಕೆ ಅಥವಾ ಸೀಸನ್ ಅಲ್ಲಿ ಎಷ್ಟು ಬೀಜ ಬೇಕು, ಎಷ್ಟು ಗೊಬ್ಬರ ಬೇಕು ಅನ್ಬಿಟ್ಟು ಒಂದು ಬಜೆಟ್ ನ ಪ್ಲಾನ್ ಮಾಡ್ತಾರೆ ಸರ್ ಅವರು. ಅಷ್ಟು ಹಣನ ಅವರು ಸಂಘ ಸ್ವಸಹಾಯ ಸಂಘ ಚೆನ್ನಾಗಿ ನಡ್ಕೊಂಡೋಯ್ತು ಅಂತಂದ್ರೆ ಬ್ಯಾಂಕ್ ಕೂಡ ಲಿಂಕ್ ಮಾಡಿ ಬ್ಯಾಂಕ್ ನಿಂದ ಸಾಲ ತಗೊಂಡು ಬಂದಂತ ಸಾಲದಲ್ಲಿ ಈ ರೀತಿ ಕಂಪನಿನಲ್ಲಿ ಖರೀದಿ ಮಾಡಬಹುದು ಸರ್. ಅದಾದ ನಂತರ ಅವರು ಅದೇ ಬೆಳೆನ ನಾವು ನೇರವಾಗಿ ಕಂಪನಿ ಮುಖಾಂತರ ಕೂಡ ಮಾರಾಟ ಮಾಡೋದ್ರಿಂದ ಅವ್ರು ಏನ್ ತಗೊಂಡಿದ್ದಾರೆ ಆ ಸಾಲನ ಈ ಕಂಪನಿ ಮುಖಾಂತರನೇ ಮಾರಾಟ ಮಾಡೋದ್ರಿಂದ ಅದು ಬಂದ ಹಣನ ಬ್ಯಾಂಕ್ ಸಾಲ ತೀರಿಸಿ ನಂತರ ಉಳಿದಣ್ಣನ ಪಡ್ಕೊಳ್ಳಿಕ್ಕೆ ಇದು ಸೌಲಭ್ಯ ಇದೆ. ಆ ರೀತಿ ಏನು ಈ ಮಧ್ಯವರ್ತಿಗಳ ಹಾವಳಿ ಮತ್ತೆ ಮನಿ ಲೆಂಡರ್ ಅಂತ ಏನು ಹೇಳ್ತೀವಲ್ಲ ಸರ್, ಲೇವಾದೇವಿಗಾರರು, ಅವರ ಒಂದು ಸುಳಿನಲ್ಲಿ ಸಿಗಬಾರದು ಅನ್ನೋ ಒಂದು ಉದ್ದೇಶದಿಂದಲೇ ಈ ಒಂದು ರೈತ ಆಸಕ್ತ ಗುಂಪು, ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಆಗಿರೋದು ಸರ್. ಇದು ಈಗ ಕೊನೆಯದಾಗಿ, ಸಾಕಷ್ಟು ಜನ ರೈತರು ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಸಾಕಷ್ಟು ಅನುಕೂಲ ಇದೆ. ಇನ್ನೂ ನೀವು ನಿರೀಕ್ಷೆ ಮಾಡಿದಷ್ಟು ಮಟ್ಟಕ್ಕೆ ರೈತರು ಸದಸ್ಯರಾಗಲಿ ಅಥವಾ ಷೇರ್ದಾರರಾಗಲಿ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರೈತರು ಇಷ್ಟೊಂದೆಲ್ಲ ಅನುಕೂಲಗಳು ಪಡ್ಕೋಬೇಕಾದ್ರೆ ಯಾವ ರೀತಿ ಷೇರ್ದಾರರಾಗಿ ಇನ್ ಮುಂದಾದ್ರೂ ಈ ಷೇರ್ ಕಟ್ಟಿ ಇದರ ಒಂದು ಅನುಕೂಲ ಪಡ್ಕೊಳ್ಲಿಕ್ಕೆ ಮುಂದೆ ಹೆಚ್ಚು ಅನುಕೂಲ ಅಂತೀರಾ? ಸರ್, ಇದರಿಂದ ಬಹಳ ಅನುಕೂಲ ಇದೆ ಸರ್. ಕಾರಣ ಏನಂದ್ರೆ ಈಗ ಏನು ನಮ್ಮ ಬಡ ರೈತ ಏನು ಸಣ್ಣ ಮತ್ತು ಅತಿ ಸಣ್ಣ ರೈತನಿಗೆ ಈ ಸಾಲದ ಸುಳಿ ಮತ್ತೆ ಮಧ್ಯವರ್ತಿಗಳ ಹಾವಳಿಯಿಂದ ಹೊರಬರ್ಬೇಕು ಅಂತಂದ್ರೆ ಇದೊಂಥರ ಕೊನೆ ಅಸ್ತ್ರ ಸರ್. ಇದು ಇದರ ಬಳಕೆ ಈಗ ಸಾಕಷ್ಟು ನಮ್ಮ ದೇಶದಲ್ಲಿ ಸುಮಾರು ಕಂಪನಿಗಳು, ಏನು ರೈತ ಉತ್ಪಾದಕ ಕಂಪನಿಗಳು ಒಳ್ಳೆ ನಿಟ್ಟಿನಲ್ಲಿ ನಡೀತಾ ಇದ್ದೇವೆ ಸರ್. ಬೇರೆ ಬೇರೆ ಕಡೆ ಸಾಕಷ್ಟು ಉತ್ತಮವಾದ ಒಂದು ನಿದರ್ಶನ ಇದೆ, ಉದಾಹರಣೆಗಳಿದೆ, ಅವೆಲ್ಲ ಕೂಡ ಇವಾಗ ಅವರಿಗೆ ಒಂದು ಟಿವಿನಲ್ಲಿ ತೋರಿಸ್ತಾ ಇರ್ತಾರೆ, ಮಾಧ್ಯಮಗಳು ಬರ್ತಾ ಇರ್ತದೆ, ರೈತ ಉತ್ಪಾದಕ ಕಾರ್ಯಚಟುವಟಿಕೆಗಳು, ಕಂಪನಿ ಒಂದು ಕಾರ್ಯಚಟುವಟಿಕೆ, ಇವನ್ನೆಲ್ಲ ನೋಡಿದಾಗ ಇದರಿಂದ ಮುಂದೆ ನನಗೆ ತಿಳಿದಂಗೆ ಇದೊಂದು ರೆವಲ್ಯೂಷನ್, ಕ್ರಾಂತಿಕಾರಿಯಾಗಿ ಎಲ್ಲ ಹಳ್ಳಿನಲ್ಲಿ. ಈಗ ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ಕನಿಷ್ಠ ಅಂತಂದ್ರೆ 1-2 ಸಾವಿರ ಜನ ರೈತರು ಅಂತಂದ್ರೆ ಒಂದೊಂದು ಹೋಬಳಿನಲ್ಲಿ 2-3 ಕಂಪನಿಗಳು ಪ್ರಾರಂಭ ಆಯ್ತು ಅಂತಂದ್ರೆ ಒಂದು ತಾಲೂಕಿಗೆ 10-15 ರೈತ ಉತ್ಪಾದಕ ಕಂಪನಿ ಆಗುತ್ತೆ. 10-15 ರೈತ ಉತ್ಪಾದಕ ಕಂಪನಿನಲ್ಲಿ ಕನಿಷ್ಠ ಅಂತಂದ್ರೆ 15-20 ಸಾವಿರ ಜನ ರೈತರು ಒಂದ್ ಕಡೆ ಒಗ್ಗೂಡ್ತು ಅಂತಂದ್ರೆ ಇದು ಒಂದು ಕ್ರೂಢೀಕೃತವಾದ ಒಂದು ಒಗ್ಗಟ್ಟಾಗುತ್ತೆ ಸರ್. ಆ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸ್ತು ಅಂತಂದ್ರೆ ಇವರು ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಸಿಗೋದು, ಅವ್ರಿಗೆ ಅನುಕೂಲ ಆಗ್ಲಿ, ಅದರಿಂದ ಬರ್ತಕ್ಕಂಥ ಲಾಭಾಂಶನ ಪಡೆಯೋದ್ರಲ್ಲಿ ಯಾವುದೇ ವಿಧವಾದ ತೊಂದರೆ ಆಗೋದಿಲ್ಲ ಸರ್. ದಯವಿಟ್ಟು ನಾನು ಇದ್ರ ಮುಖಾಂತರ ನಾನು ಮನವರಿಕೆ ಮಾಡೋದೇನು ಅಂತಂದ್ರೆ, ಎಲ್ಲಿ ರೈತ ಉತ್ಪಾದಕ ಕಂಪನಿಗಳಿದೆ ಅಲ್ಲಿ ರೈತರು ವಾಲಂಟಿಯರ್ಗೆ ಹೋಗಿ ಷೇರ್ದಾರರಾಗೋದು ಬಹಳ ಉತ್ತಮ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಸರ್. ಅದು ಈಗ ನಮ್ಮ ರೈತ ಬಾಂಧವರು ಈ ರೈತ ಉತ್ಪಾದಕ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ಏನಿಲ್ಲ, ಈಗ ನಾನು ಚನ್ನಮ್ಮನಾಗ್ತಿ ಹೇಳಿ ನಮ್ದು ಒಂದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲಿ ನಮ್ದು ಕಚೇರಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ದೂರವಾಣಿ ಸಂಖ್ಯೆನ ನಾನು ಹೇಳ್ತೀನಿ ಸರ್. ಅದರ ಮುಖಾಂತರ ನೀವು ಯಾವ ರೈತರು ಬೇಕಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದು 7996876447. ಇದು ಎಸ್ ಪ್ರಸಾದ್ ಮೂರ್ತಿ ಅವರ ಮೊಬೈಲ್ ಸಂಖ್ಯೆ. ನಾನು ಮತ್ತೊಮ್ಮೆ ಹೇಳ್ತೇನೆ, 7996816647. ಈ ನಂಬರ್ಗೆ ಫೋನ್ ಮಾಡಿ ಈ ರೈತ ಉತ್ಪಾದಕ ಸಂಸ್ಥೆಯಿಂದ ಇನ್ನು ಏನೇನು ಅನುಕೂಲ ಪಡ್ಕೊಂಡ್ರ ಬಗ್ಗೆ ರೈತರು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಪ್ರಸಾದ್ ಮೂರ್ತಿ ಅವರೇ, ಇದುವರೆಗೂ ಈ ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಅದನ್ನ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಆಗುವ ಅನುಕೂಲಗಳನ್ನು ಕುರಿತು ಚಳ್ಳಕೆರೆಯ ಎಸ್ ಪ್ರಸಾದ್ ಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹಿ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ. ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೇ. ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್.

अपने पगनों